ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹಿ ಕಮಜೋರ್ ಪಡ ಜಾಯೇಗಿ ಉಪಜ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಪಹಲಿ ವಾಲಿ ಬಾತ್ ಕಹಾ, ಪರ್ ಹಮ್ ತೋ ಸಭೀ ಡಾಲೆ ಹೈ. ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೇ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಹೈ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ಓಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना, ऐसी गलतियाँ कभी नहीं करो और लैंड स्लाइड से बचो. बिल्कुल आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯಲ್ಲಿನ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ದೊಡ್ಡ ಬೇಲಾಳು ಗ್ರಾಮದ ಕೃಷಿಕ ಮಹೇಶ್ ಅರಸ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ದೊಡ್ಡ ಬೇಲಾಳು, ಇಲ್ಲಿ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿ ನಿರತರಾಗಿರುವಂತಹ 46 ವರ್ಷದ ಮಹೇಶ್ ಅರಸ್ ಅವರು. ಮಹೇಶ್ ಅರಸ್ ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆ ನಂತರದಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ತರಬೇತಿಯನ್ನ ಪಡೆದ್ರು. ಸಾಕಷ್ಟು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಒಂದಿನ ಅವ್ರಿಗೇನೋ ಒಂದು ಮನಸ್ಸಿಗೆ ಬಂತು, ತಾವು ಪಿತ್ರಾರ್ಜಿತವಾಗಿ ಬಂದಿರುವಂತಹ ತೋಟಗಳ ನಿರ್ವಹಣೆಯನ್ನ ಮಾಡೋದ್ರ ಮೂಲಕ ಬದುಕನ್ನ ಕಟ್ಕೊಳ್ಬಹುದು ಅಂತ. ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಬಂದು ಈಗ ನಾವೇನು ಮಾತಾಡ್ತಾ ಇದ್ದೀವಿ, ದೊಡ್ಡ ಬೇಲಾಳು ಇಲ್ಲಿರುವಂತಹ ತೆಂಗಿನ ತೋಟದಲ್ಲಿ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಮಹೇಶ್ ಅರ್ಸ್ ಅವರೇ, 46 ವರ್ಷ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಪಡೆದ್ರಿ, ಪದವಿ ಪಡೆದ್ರಿ, ಆ ನಂತರ ವಿದ್ಯಾರ್ಹತೆಯನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡ್ರಿ, ಆ ಕ್ಷೇತ್ರದಲ್ಲೂ ಒಳ್ಳೆಯ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ರಿ, ಆದರೂ ಕೃಷಿ ಬಗ್ಗೆ ನಿಮಗೆ ಮನಸ್ಸು ಸೆಳೀತಾ ಇತ್ತು, ಏನು ಅದಕ್ಕೆ ಹಿನ್ನೆಲೆ, ಏನು ಆ ಸಂದರ್ಭ ಹೇಗಿತ್ತು, ನೀವು ಕೃಷಿಗೆ ಮರಳಿ ಬಂದಂತಹ ಸಂದರ್ಭವನ್ನ ನೆನಪಿಸ್ಕೊಳ್ಳಕಾಗತ್ತ? ಫಸ್ಟ್ ಅಂದ್ರೆ ಈಗ ನಾವು ಬೇಸಿಗೆ ರಜೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದ, ಬಹುಶಃ ಚಿಕ್ಕ ವಯಸ್ಸಲ್ಲಿ, ಬಹುಶಃ ನಾನು 20-21 ವರ್ಷದಲ್ಲಿ ತಂದೆ ಕಾಲವಾದ್ರು, ಅದಾದ ನಂತರ ಇಂಜಿನಿಯರಿಂಗ್ ಮುಗಿಸಿ ಕೆಲವು ವರ್ಷಗಳ ಕಾಲ ನಾನು ಉದ್ಯೋಗದಲ್ಲಿದ್ದೆ, ಅದು ಮಾಡಿ ಆಮೇಲೆ ಹೈಯರ್ ಎಜುಕೇಷನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಕೆಲವೊಂದು ಇದಕ್ಕೆಲ್ಲ ಹೋಗಿದೆ, ಸಂದರ್ಶನಕ್ಕೆಲ್ಲ ಹೋಗಿದೆ, ಇಂಟರ್ವ್ಯೂಗೆಲ್ಲ ಹೋಗಿದೆ. ಬಟ್ ಏನೋ ಒಂದು ಘಟನೆಗೆ ಇಲ್ಲಿ ಬಂದಾಗ ಏನೋ ಸೆಳ್ತಾ ಇತ್ತು ಇಲ್ಲಿ ಮಾಡಬೇಕು ಅಂತ. ಸೊ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತೆ. ಮೊದಲು ಈ ವಿಸ್ತೀರ್ಣದಲ್ಲೇ ಜಮೀನಿತ್ತು, ಬಟ್ಟು ಕೆಲವರು ನನ್ನ ಜೀವನದಲ್ಲಿ ಪ್ರೇರಣಕ್ಕಾಗಿ ಪರಿಚಯ ಆದರು. ಒಬ್ಬರು ಅಂದರೆ ನಮ್ಮ ತಾಯಿಯ ತಮ್ಮ ಆದಂಥ ಲೋಕೇಶ್ ರಾಜ ಅರಸ್ ಅಂತ. ಸೊ ಅವರು ಇದರಲ್ಲಿ ತೊಡ್ಕೊಂಡು ಆ್ಯಕ್ಟಿವ್ ಆಗಿದೆ ಅದರಲ್ಲಿ, ರೈತ ಸಂಘದಲ್ಲಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಈ ಪರಿಚಯ ಮಾಡಿದವರು ಇದ್ರ ಬಗ್ಗೆ ಸುಭಾಷ್ ಪಾಳೇಕರ್ದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ರೈತ ಸಂಘದವರೇನೆ. ಸೊ ಆಕಸ್ಮಿಕವಾಗಿ ಅವ್ರು ಸಿಕ್ಕಿದಾಗ ಹೀಗೆ ಒಂದು ಕ್ಷೇತ್ರೋತ್ಸವ ಇದೆ ಬನ್ನು ಕೃಷ್ಣಪ್ಪ ಅಂತೇಳಿ ಆ ಇದರಲ್ಲಿ ಹೋಗೋಣ ಅಂತ. ನನಗೆ ಅದು ಅದು ಜಡ್ ಬಿ ಎನ್ ಎಫ್ ಅದೇನು ಗೊತ್ತಿಲ್ಲ, ಸುಭಾಷ್ ಪಾಳೇಕರ್ ಅಂದ್ರೆ ಗೊತ್ತಿಲ್ಲ, ಜೀವಾಮೃತ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲ ಒಂಥರ ಗೊತ್ತು ಗೊತ್ತಷ್ಟೇ, ಇನ್ನೇ ಇಲ್ಲ, ಏನು ಪ್ರಯತ್ನ ಮಾಡಿಲ್ಲ. ಸೊ ಅಷ್ಟು ಜೊತೆಗೆ ನಮ್ಮ ರಾಜ್ಯದಲ್ಲಿ ಪರಿಚಯನೂ ಇರಲಿಲ್ಲ. ಇವಾಗ ಸಾಕಷ್ಟು ಒಬ್ಬರಿಗೆ ಅದ್ರ ಬಗ್ಗೆ ಮಾತಾಡಿದ್ರೆ ಅವರು ಎಲ್ರಿಗೂ ಸಾಮಾನ್ಯ ಅರಿವಿದೆ, ಅಟ್ಲೀಸ್ಟ್ ರೈತ ಕುಟುಂಬದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಇರೋರಿಗೆ. ಸೊ ಹಾಗೆ ಅದು ನೋಡಿ ಸ್ವಲ್ಪ ದಿನಗಳ ನಂತರ ಶುರು ಮಾಡಬೇಕು ಅಂತ ಅನಿಸ್ತು. ನಾವು ಅವಾಗೆಲ್ಲ ಅಂತ ಹೇಳ್ತಲ್ಲ ಕ್ರೂಡ್ ಮೆಥಡ್ ಅಂತ ಹೇಳ್ತಲ್ಲ, ಡ್ರಮ್ಮಲ್ಲಿ ಮತ್ತು ಕ್ಯಾನ್ ನಾವು ಇದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಸಸ್ಯ ಕ್ಷೇತ್ರಗಳಿಗೆ ಕ್ಯಾನ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಫಸ್ಟ್ ನೋಡಬೇಕು ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ. ನಾವೊಂದು ಕೆಲವೊಂದು ಡೆಮೋ ಪ್ಲಾಟ್ ಥರ ಮಾಡಿಕೊಂಡು ಸೊ ಅಲ್ಲಿ ನೋಡ್ದೆ, ಅದು ಹೇಳಬೇಕು ಅಂದರೆ ಅತಿ ಕಡಿಮೆ ಅವಧಿಯಲ್ಲಿ ಅದು ಬದಲಾವಣೆಯನ್ನು ತೋರಿಸ್ತಾ ಬಂತು. ಭೂಮಿ ಮಣ್ಣಿನ ರಚನೆಯಾಗಲಿ ಇಲ್ಲಾಂದರೆ ಗಿಡದಲ್ಲಿ ಅದು ಅಂತ ಕಾಣುವಂಥ ಬದಲಾವಣೆಗಳು ಸಾಕಷ್ಟು ಬೇರೆ ಪದ್ಧತಿಯಾದ ಈಗ ಸಾವಯವದ್ದು ಇರ್ಬೋದು, ಅದು ನಾವು ಇದನ್ನು ಯೂಸ್ ಮಾಡ್ತೀವಲ್ಲ ಎರೆಹುಳು ಘಟಕಾಗಲಿ ಬೇರೆ ಥರ, ಅದು ಸರಿ ಇಲ್ಲ ಅಂತ ಹೇಳಲ್ಲ, ಬಟ್ ಇದನ್ನ ಏನಾಗುತ್ತೆ ಅಂದರೆ ಇದು ಸುಲಭ, ಖರ್ಚು ಕಡಿಮೆ, ನಮ್ಮಲ್ಲೇ ಸಿಗುವಂಥ ಕಚ್ಚಾ ವಸ್ತುಗಳಿದೆಲ್ಲ ಅದೆಲ್ಲ ಮಾಡುವಂಥ ಅದನ್ನು ಮಾಡ್ತಾ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾ ಅದೇ ಹೇಳ್ತಾರೆ ಟ್ರೈ ಆ್ಯಂಡ್ ಎರರ್ ಅಂತ ಹೇಳ್ತಾರೆ, ಇಲ್ಲಾಂದರೆ ನಮ್ಮ ಇದರಲ್ಲೇ ಹೇಳ್ತೀವಿ ಕಾರ್ಪೊರೇಟ್ ಸೆಕ್ಟರ್ ಆರ್ ಎನ್ ಡಿ ಅಂತ ಹೇಳ್ತೀವಲ್ಲ, ಸಂಶೋಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ನಾವು ಅದಕ್ಕೆ ನಾವು ಆ ಇದಕ್ಕೆ ಗ್ರಾಜುವಲಾಗಿ ಆ ಇಕೋಸಿಸ್ಟಮ್ಗೆ ಆ ಪದ್ಧತಿಗೆ ಅಳವಡಿಸ್ತಾ ಹೋದ. ಫಸ್ಟ್ ಇದನ್ನು ಶುರು ಮಾಡಿದೆ ಅದು ಜೀವಾಮೃತ ಯೂಸ್ ಮಾಡೋದು. ಅವರು ಅದರಲ್ಲಿ ನಾಲ್ಕು ಚಕ್ರಗಳು ಇದೆ ಅಂತ ಹೇಳ್ತಾರೆ ಸುಭಾಷ್ ಪಾಳೇಕರ್, ಒಂದು ಬೀಜಾಮೃತ, ಒಂದು ಜೀವಾಮೃತ, ಮತ್ತು ಇನ್ನೊಂದು ಹೊದಿಕೆ ಮಲ್ಚಿಂಗ್ ಅಂತ ಹೇಳ್ತಾರಲ್ಲ, ಮತ್ತು ಇನ್ನೊಂದು ವಾಪಸ ಅಂತ ಹೇಳ್ತಾರೆ, ಅದು ಆ ಹ್ಯೂಮಸ್ ಕ್ರಿಯೇಟ್ ಮಾಡೋದು, ಮತ್ತು ಭೂಮಿ ಒಂದು ಅದು ಒಂದು ಜೀವ ಇದ್ದಂಗೆ ಅದು ಗಾಳಿ ಆಡ್ತಾ ಇರಬೇಕು ಹಾಗೆ. ಸೊ ಫಸ್ಟ್ ನಾವು ಇದನ್ನು ಮಾಡ್ತಾ ಹೋದ್ವು, ಅದು ಜೀವಾಮೃತ ನಮ್ಮ ಭೂಮಿಗೆ ಹಾಕ್ಕೊಂಡು ಹಾಕ್ತಾ ಹೋದ್ವು. ಅದಾದಮೇಲೆ ನೋಡಿದ ಆಮೇಲೆ ನೆಕ್ಸ್ಟು ಮಲ್ಚಿಂಗ್ ಮಾಡಬೇಕು ಅಂತ ನಮಗೆ ಬಂತು. ಫಸ್ಟ್ ಅದಕ್ಕೆ ಇನ್ನೊಂದು ಒಂದು ಬಹುಶಃ ಒಂದು ಅರ್ಧ ಎಕರೆಯಷ್ಟು ಜಮೀನಿಗೆ ನಮ್ಮಲ್ಲೇ ತೆಂಗಿನ ಮರ ಇರೋದ್ರಿಂದ ಅದಕ್ಕೆ ಮೊದಲು ಕಾಯಿಸಪ್ಪ ಸಂಪೂರ್ಣ ಮಾರ್ಬಿಡ್ತಾ ಇದ್ದೋ, ಯಾಕೆ ನಮ್ಮ ಅದು ಉಪಯೋಗ ಬರ್ತಿಲ್ಲ ಬಂದಿದೆ, ಅದು ಊರುವಲೆಗೆ ಆಗ್ತಿತ್ತು, ಅದನ್ನ ಇಟ್ಕೊಂಡು ಬಿಕ್ಕಿದ್ದನ್ನು ಅದನ್ನು ಬಿಕ್ರಿ ಮಾಡ್ತಾ ಇದ್ದೋ. ಸೊ ಇದನ್ನು ಟ್ರೇಲ್ ಮಾಡಿದೆ, ಅದು ಬಹುಶಃ ಅದು ಎರಡು ಮೂರು ತಿಂಗಳಲ್ಲಿ ಅದು ನಮ್ಮದು ಗೊತ್ತಾಯಿತು ಅದು ಡಿಫ್ರೆನ್ಸು ವಿತ್ ಮಲ್ಚಿಂಗು ವಿತೌಟ್ ಮಲ್ಚಿಂಗ್, ಅದು ಹೊದಿಕೆ ಹೊದಿಕೆ ಇಲ್ಲದೆ ಇರೋದು. ಸೊ ನೆಕ್ಸ್ಟ್ ಏನು ಮಾಡಿದೆ, ಅದನ್ನು ನಾವು ನಮ್ಮಲ್ಲಿ ನಮ್ಮ ವಿಸ್ತೀರ್ಣದಲ್ಲಿ ಜನ್ರೇಟ್ ಆಗ್ತಿದ್ದಂಥ ಅದು ಕೃಷಿ ತ್ಯಾಜ್ಯ ವಸ್ತುಗಳಿತ್ತಲ್ಲ ಅದನ್ನು ನಾವು ಕಾಯಿಸಿಪ್ಪೆ ಆಗಲಿ ತೆಂಗಿನ ಗರಿ ಆಗಲಿ ನಾವು ಹೊರಗಡೆ ಕೊಡ್ತಾ ಇರಲಿಲ್ಲ. ಸೊ ಅದನ್ನು ಕಾಯಿಸಿಪ್ಪೆ ಸುತ್ತ ಗಿಡ ಸುತ್ತ ಎಲ್ಲ ಹಾಕೋ ಶುರು ಮಾಡಿದೆ. ಅದ್ರ ಜೊತೆಗೆ ನಮ್ಮ ಇದನ್ನು ಮೊದಲು ಜೀವಾಮೃತನ ಯಾಕೆಂದ್ರೆ ಒಂದು ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಬಹುಶಃ ಅದು ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಜೊತೆಗೆ ಸಮಯದಲ್ಲಿ ಸಿಗದೆ ಇರೋದ್ರಿಂದ ನಾವು ಬೇರೆ ಥರ ಆ ಇದನ್ನು ನಾವು ಉಪಯೋಗಿಸ್ತಾ ಇರೋ ಜೀವಾಮೃತನ ಹೇಗೆ ಹೆಚ್ಚಿನ ವಿಸ್ತೀರ್ಣಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡ್ದೆ. ಜೊತೆಗೆ ನಮ್ಮಲ್ಲಿ ಇದಕ್ಕೆ ಆಸಕ್ತಿ ಇರೋದ್ರಿಂದ ಎಲ್ಲೆಲ್ಲಿ ಇದು ನಡೀತೈತಲ್ಲ ಕೃಷಿ ಉತ್ಸವ ಕೃಷಿ ಮೇಳ ಬಹುಶಃ ಇಲ್ಲಿ ಶಿವಮೊಗ್ಗ ಆ ಕಡೆ ಧಾರವಾಡ ಆಮೇಲೆ ಪುತ್ತೂರು ಸೈಡು ದಕ್ಷಿಣ ಕನ್ನಡ ಜಿಲ್ಲೆ ನಮಗೆಲ್ಲ ಗೊತ್ತಿರೋಂಗೆ ದಕ್ಷಿಣ ಕನ್ನಡದವರು ಮತ್ತು ಶಿವಮೊಗ್ಗ ಸೈಡ್ ಕೃಷಿ ಇದರಲ್ಲಿ ನಮಗಿಂತ ಒಂದು ಬಹುಶಃ ಒಂದು 5 ವರ್ಷ 10 ವರ್ಷ ಮುಂದೆ ಇದ್ದಾರೆ. ಆ ಹೊಸ ವಿಧಾನಗಳು ಆಗಲಿ ಹೊಸ ಬೆಳೆಗಳಾಗಲಿ ಹೊಸ ತಂತ್ರಜ್ಞಾನ ಸ್ವೀಕರಣೆ ಮಾಡೋದು ಅಳವಡಿಸ್ಕೊಳ್ಳೋದ್ರಲ್ಲಿ ನಮ್ಮ ಮುಂದೆ ಇದೆ. ಅದು ನೋಡಿರೋದ್ರಿಂದ ನಾವು ಇದನ್ನು ಅದನ್ನು ಕೆಲವೊಂದನ್ನು ನಮ್ಮ ವಿಸ್ತೀರ್ಣದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ನಮಗೂ ಅನುಕೂಲ ಆಯಿತು. ಉದಾಹರಣೆ ಹೇಳಬೇಕು ಅಂದರೆ ಬಯೋಡೈಜೆಸ್ಟ್ ಅಂತೀವಿ ರಸಸಾರ ಘಟಕ, ಸೊ ಅದನ್ನು ಅಳವಡಿಸ್ಕೊಂಡು ಸೊ ಅದು ಒಂದು ವರದಾನನೇ, ಯಾಕೆಂದರೆ ರೈತರಿಗೆ ತುಂಬ ಅನುಕೂಲ ಆಗಿದೆ. ಎಸ್ಪೆಷಲಿ ತೋಟಗಾರಿಕೆ ಬೆಳೆ ಆಗ್ಬೋದು ಇಲ್ಲಾಂದರೆ ವಾರ್ಷಿಕ ಬೆಳೆ ಆಗ್ಬೋದು, ತುಂಬಾ ಅನುಕೂಲ ಆಗುತ್ತೆ. ಸೊ ಅದು ಯಾರೇ ರೈತರಿಗೂ ಅದು ಅತ್ಯವಶ್ಯಕ ಅಂತ ಹೇಳ್ತೀನಿ. ವಿಸ್ತೀರ್ಣ ಒಂದು 5 ಎಕರೆ ಮೇಲ್ಪಟ್ಟಿರೋರಿಗೆಲ್ಲ ತುಂಬ ಅನುಕೂಲ ಅಂತ ನನಗನ್ನಿಸ್ತದೆ. ಅಂದರೆ ಸುಮಾರು 20 ಎಕರೆ ಪ್ರದೇಶದಲ್ಲಿ ಈಗ 12 ವರ್ಷಗಳ ಹಿಂದೆ ನೀವು ಇಲ್ಲಿಗೆ ಬಂದಾಗ ಇದ್ದದ್ದು ಬರೀ ತೆಂಗಿನ ಮರಗಳು ಮಾತ್ರ. ಇವತ್ತಿನ ಚಿತ್ರಣವನ್ನು ನಮ್ಮ ಶ್ರೋತೃಗಳಿಗೆ ನಾವು ಕೊಡೋದಾದರೆ ಇಲ್ಲಿ ಬೆಳೆ ವೈವಿಧ್ಯತೆಯನ್ನು ಗಮನಿಸ್ತಾ ಇದ್ದೀವಿ. ತೆಂಗು, ಅಡಿಕೆ, ಬಾಳೆ, ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಇತರ ಹಣ್ಣಿನ ಮರಗಳು, ಜೊತೆಗೆ ಸಸಿಗಳ ಉತ್ಪಾದನೆ ಮಾಡೋದಕ್ಕೆ ಸಸ್ಯ ಕ್ಷೇತ್ರ ಮಾಡಿಕೊಂಡಿದ್ದೀರಿ. ನೀವೇ ತಿಳಿಸಿದ ಹಾಗೆ ಸುಭಾಷ್ ಪಾಳೇಕರ್ ಅವರು ಯಾವುದನ್ನು ಪ್ರತಿಪಾದಿಸ್ತಾರೆ, ಅದರಲ್ಲಿ ಒಂದು ನೈಸರ್ಗಿಕ ಕೃಷಿ ಜೊತೆಗೆ ಶೂನ್ಯ ಬಂಡವಾಳ ಕೃಷಿ, ಇವೆರಡನ್ನೂ ಸಹ ನೀವು ಪ್ರಯೋಗಾತ್ಮಕವಾಗಿ ಅದು ಜೀವಾಮೃತ ಬೀಜಾಮೃತ ಆಗ್ಬೋದು, ಹೊದಿಕೆ ಆಗ್ಬೋದು, ವಾಪಸಿ ಇಲ್ಲಿಯ ಒಂದು ಹ್ಯೂಮಸ್ಸನ್ನು ವೃದ್ಧಿಸುವ ಒಂದು ಕೆಲಸವನ್ನು ಮಾಡುವಂಥದ್ದು, ಜೊತೆಗೆ ಈ ಬೆಳಕು ಮತ್ತು ನೆರಳು ಇದರ ಒಂದು ಹಂಚಿಕೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಪರಿಶೀಲಿಸಿ ಬೆಳೆ ವೈವಿಧ್ಯತೆಯನ್ನು ಕಟ್ಟಿಕೊಡುವಂಥದ್ದು ಇದೆಲ್ಲವನ್ನು ನಾವೀಗ ನೋಡ್ತಾ ಇದ್ದೀವಿ. ಅಂದರೆ 8 ವರ್ಷಗಳಲ್ಲಿ ಮಹೇಶ್ ಅರಸ್ ಅವರು ಒಂದು ಬೇರೆಯೇ ಆದ ರೀತಿಯ ಒಂದು ಪರಿಸರವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಮಹೇಶ್ ಅರಸ್ ಅವರು ಹೇಳಿ, ಈ ರೀತಿ ಒಂದು ಪ್ರಯತ್ನ ನೀವು ಪ್ರಾರಂಭ ಮಾಡಿದಾಗ ನೀವೇ ಹೇಳಿದ್ರಿ, ಕೆಲವೊಂದು ಕ್ಷೇತ್ರೋತ್ಸವ ಅಥವಾ ಕಾರ್ಯಾಗಾರಗಳಲ್ಲಿ ಕಲಿತ್ರಿ, ಜೊತೆಗೆ ಸುಭಾಷ್ ಪಾಳೇಕರ್ ಅವರ ಒಂದು ಪರಿಚಯದಿಂದ ಪ್ರಭಾವಿತರಾಗಿರುವಂತಹ ಕೆಲವು ಕೃಷಿಕರ ಒಂದು ತೋಟಗಳಲ್ಲಿ ಕೆಲವೆಲ್ಲ ಕಂಡುಕೊಂಡ್ರಿ ಅಂತ. ನೀವು ಇಲ್ಲಿ ಪ್ರಾರಂಭ ಮಾಡಿದಾಗ ಯಾವ ಒಂದು ಅಡಚಣೆಗಳು ಅಥವಾ ನಿಮ್ಮ ಅನಿಸಿಕೆಗಳು ಯಾವ ಥರ ಇದ್ದವು, ಪ್ರಾರಂಭದ ದಿನಗಳು ಹೇಗಿತ್ತು ಅದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಫಸ್ಟು ರೈತಂಗೆ ಎದುರಾಗೋದು ಆ ಕೂಲಿ ಕಾರ್ಮಿಕರ ಸಮಸ್ಯೆ, ಅದರ ಜೊತೆಗೆ ಬಂಡವಾಳದ ಸಮಸ್ಯೆ. ಸ್ವಲ್ಪ ಅದು ನಾವು ನಮ್ಮ ಹಿರಿಯರು ಸ್ವಲ್ಪ ಒಂದು ಆರ್ಥಿಕವಾಗಿ ಸದೃಢರಾಗಿದ್ದರೆ ನಾವು ಹೊಸದನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಯಾರೇ ಯುವಕ ಆಗಿರ್ಬೋದು, ಮಧ್ಯದಲ್ಲಿರುವಂಥ ವಯಸ್ಸಿನೇ ಆಗ್ಬೋದು, ಒಂದು ಮನುಷ್ಯನಿಗೆ ಬೇಕಾಗಿರೋದು ಒಂದು ಇವತ್ತಿನ IT ಏಜ್ ಅಂತ ಹೇಳ್ತೀವಿ, ಇಲ್ಲ IoT ಅಂತ ಹೇಳ್ತೀವೋ, ಇಲ್ಲ ಆರ್ಟಿಫಿಷಿಯಲ್ ಅಂತ ಹೇಳ್ತೀವೋ, ಏನೇ ಇದ್ರೂ ಮನುಷ್ಯನಿಗೆ ಬೇಕಾಗಿರೋದು ತುಂಬಾ ತಾಳ್ಮೆ, ಅದ್ರ ಜೊತೆಗೆ ಪರಿಶ್ರಮ, ಅದ್ರ ಜೊತೆಗೆ ತಂತ್ರಜ್ಞಾನ. ಯಾಕೆಂದರೆ ಯಾವುದೇ ಒಂದು ಎಷ್ಟೇ ಗೊತ್ತಿದ್ರು ಇವತ್ತೊಂದು ಗೂಗಲ್ ಇದ್ರೂ ಮಾಹಿತಿ ಇದರಲ್ಲಿದ್ರೂ ಸೊ ಅದು ಪ್ರಕೃತಿ ನಿಯಮ ಇದ್ದೇ ಇದೆ ಅಂತ ಕಾಣಿಸ್ತದೆ. ಬಹುಶಃ ಶ್ರಮ ಆಗ್ತಷ್ಟು ಬೇಗ ಬರ್ತದೆ, ಬಟ್ ದಟ್ ವೈಟಿಂಗ್ ಪೀರಿಯಡ್ ಇದ್ದೇ ಇರ್ತದೆ. ಅದು ಏನೇ ಬದಲಾವಣೆ ಆದರೂ ಮನುಷ್ಯನಿಗೆ ಕೃಷಿಲಾಗಲಿ ಬೇರೆ ಇದಾಗಲಾದ್ರೂ ತುಂಬಾ ತಾಳ್ಮೆ ಬೇಕು. ಮತ್ತು ಇನ್ನೊಂದು ಏನಾಗುತ್ತೆ, ಏನೊಂದು ವಸ್ತು ಶುರು ಮಾಡ್ತೀನಿ ಅದಕ್ಕೂ ಎವ್ರಿ ಆ್ಯಕ್ಷನ್ ದರ್ ಈಕ್ವಲ್ ಅಪೋಸಿಟ್ ರಿಯಾಕ್ಷನ್ ಅಂತ ಇದ್ದೇ ಇರ್ತದೆ. ಒಂದು ಒಳ್ಳೇದು ಮಾಡೋಕ್ಕೆ ಹೋದಾಗ ಯಾವ್ದು ಅದಂತಲ್ಲ ಒಂದು ಆ್ಯಕ್ಷನ್ ಮಾಡೋಕ್ಕೆ ಹೋದಾಗ ಕೆಲವೊಂದು ಕೌಂಟ್ರ್ ಆಗೇ ಆಗುತ್ತೆ. ಅದರಿಂದ ಒಂದು ಪ್ರತಿ ಕೌಂಟ್ರ್ ಅದು ವ್ಯೂಸ್ ಆಗಿರ್ಬೋದು, ಅಡಚಣೆ ಆಗಿರ್ಬೋದು, ಕೆಲಸದಾಗಿರ್ಬೋದು, ಕೆಲವೊಂದ್ಸಲ ಅದು ನಾವು ಮಾಡ್ತಿರೋದು ಕರೆಕ್ಟು ಸರಿ ಇಲ್ಲಿ ಕನ್ಫ್ಯೂಷನ್ ಅದು. ಸೊ ಅದೇನಾಗುತ್ತೆ ಅಂದರೆ ನಾವು ಮಾಡ್ತಾ ಇರ್ಬೇಕಾದ್ರೆ ಫಸ್ಟು 10 ಎಕರೆ ಇರ್ತದಲ್ಲ, ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಗೊತ್ತಾಗುತ್ತೆ ಅದೇನಾಗುತ್ತೆ ಅಂದರೆ ಸಂಶೋಧನೆ ಅಂತ ಪ್ರತಿಯೊಬ್ಬ ರೈತನು ಸಂಶೋಧನೆ ಮಾಡಲೇಬೇಕು. ಯಾಕೆಂದರೆ ಅದು ವಾತಾವರಣ, ಭೂಮಿ ರಚನೆ ಎಲ್ಲ ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಮಾಡ್ತಾ ಟ್ರಯಲ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ಇವಾಗ ಉದಾಹರಣೆಗೆ ನಾನು ತೆಂಗಿನ ಮರಕ್ಕೆ ಫಂಡಮೆಂಟ್ ಹಬ್ಸ್ತಾನೆ, ಎಷ್ಟು ಎಲ್ಲರೂ ಆಲ್ಮೋಸ್ಟ್ ಯಾರು ಹಾಕಿ ಅಂತ ಒಬ್ಬರು ಹೇಳಲ್ಲ, ಒಬ್ಬರು ಹೇಳ್ತಾರೆ ಗರಿ ಬಿದ್ದಾಗ ಅದು ಜಾರೋಗುತ್ತೆ, ಮತ್ತು ಇನ್ನೊಂದು ಅದು ಇದಕ್ಕೆ ಹಿಡಿ ಹಿಡಿಯಲ್ಲ ಅಂತ. ಸಾಮಾನ್ಯವಾಗಿ ಎಲ್ಲ ಕಡೆ ಹಾಕೋದು ಸಿಲ್ವರ್ ಮರಕ್ಕೆ ಹಾಕ್ತಾರೆ ಅದಕ್ಕೆ, ಇಲ್ಲಾಂದರೆ ಬೇರೆ ಇದಕ್ಕೆ ಹಾಕ್ತಾರೆ. ಸೊ ನಾನು ಅದೇನೋ ಗೊತ್ತಿಲ್ಲ, ನನಗೆ ಏನು ಪ್ರಯಾಣ ಆಯಿತು ಗೊತ್ತಿಲ್ಲ, ಫಸ್ಟ್ ಒಂದು 50 ಗಿಡಕ್ಕೆ ಹಾಕಿದೆ, ಒಂದು 3 ಇಯರ್ಸ್ ನೋಡಿದೆ. ಸೊ ಅದು ಚೆನ್ನಾಗೇ ಲಕ್ಸುರಿ ಅಂತ ಬಂತು, ಮತ್ತು ಅದು ಜಾರೋ ಅಂತ ಸನ್ನಿವೇಶ ಬರಲಿಲ್ಲ, ಮತ್ತು ಕಾಯಿ ಬಿದ್ದಾಗಲಿ ಗರಿ ಬಿದ್ದಾಗಲಿ ಬಹುಶಃ ಒಂದು 5% ಇಲ್ಲ 2% ಅಟ್ ದ ಮೋಸ್ಟ್ ಡ್ಯಾಮೇಜ್ ಆಗ್ಬೋದು, ತುಂಬ ಡ್ಯಾಮೇಜ್ ಆಗ್ತಿಲ್ಲ. ಸೊ ಅದನ್ನು ನಾನು ಇಡೀ ಇದು ವಿಸ್ತೀರ್ಣಕ್ಕೆ ರೆಪ್ಲಿಕೇಟ್ ಮಾಡ್ತಾ ಮಾಡ್ತಾ ಹೋದೆ. ಅದು ಹಾಗೆ ಸರ್, ಅದು ಒಂದು ಉದಾಹರಣೆ ಕೊಡಬೇಕು ಹಾಗೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಬರೀ ತೆಂಗಿತ್ತು, ತೆಂಗಿನ ಮಧ್ಯೆ ಏನಾದ್ರು ಮಾಡ್ಬೋದಾ ಅಂತ ನನಗೆ. ತೆಂಗು ಯಾವ ಅಂತರದಲ್ಲಿತ್ತು ಅದನ್ನು? ಹಾಂ, ಯಾಕೆಂದರೆ ಅದು ಇನ್ನೊಂದು ಕೃಷಿಕನಾಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಅದು ಸ್ಪೇಸಿಂಗ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಎಷ್ಟೊಂದು ನೋಡಿದ್ದೀನಿ ಕೆಲವು ಕಡೆ. ಉದಾಹರಣೆಗೆ ಹೇಳಬೇಕು ಅಂದರೆ ತೆಂಗುಗೆ ನನ್ನ ಪ್ರಕಾರ ಮಿನಿಮಮ್ಮು 30 ಅಡಿ ಬೇಕೇ ಬೇಕಾಗುತ್ತೆ. ಒಂದು 2 ಅಡಿ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಮಿನಿಮಮ್ ದಟ್ಸ್ ಐಡಿಯಲ್ ಇದು. ಕೆಲವು ಕಡೆ ನೋಡಿ 27 ಅಡಿ ಹಾಕಿದ್ದಾರೆ, 28 ಅಡಿ ಹಾಕಿದ್ದಾರೆ. ಅದೇನಾಗುತ್ತೆ, ಒಂದು ಗರಿ ಇನ್ನೊಂದು ಗರಿ ಟಚ್ ಆದರೆ ಇಳುವರಿ ಕೊಡ್ತದೆ, ಬಟ್ ಇನ್ನು ನಾವು ಏನೇ ಮಾಡಿದ್ರು ಅದು ಒಂದು ಆಪ್ಟಿಮಮ್ ಲೆವೆಲ್ ಅಂತಿದೆಯಲ್ವಾ, ಅದು ರೀಚ್ ಆಗಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಇವೆಲ್ಲ ಬಹುವಾರ್ಷಿಕ ಬೆಳೆ, ನಾವು 8 ವರ್ಷ 10 ವರ್ಷ ಮೇಲೆ ಅದು ನಮ್ಮ ಮಾಡಿದ್ದು ಶ್ರಮನ ತಪ್ಪುಗಳು ಗೊತ್ತಿಲ್ಲ, ಅದು ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ವಾರ್ಷಿಕ ಬೆಳೆ ಆದರೆ ಗೊತ್ತಾಗಲ್ಲ, ನೆಕ್ಸ್ಟ್ ನಾವು ಚೇಂಜ್ ಮಾಡೋವಂಥ ಅವಕಾಶ ಇದೆ. ಇದನ್ನು ನಾವು ತೆಗಿಯೋಕ್ಕಾಗಲ್ಲ, ಇದನ್ನು ಏನು ಬಹುವಾರ್ಷಿಕ ಬೆಳೆ ಇದೆಲ್ಲ ತೆಗಿಯೋಕ್ಕಾಗಲ್ಲ. ಸೊ ಐಡಿಯಲ್ ಆಗಿ 30 ಫೀಟು, ಆಮೇಲೆ ಅದ್ರ ಮಧ್ಯೆ ಹಾಕುವಂಥ ಅಡಕೆ ಹಾಕಿದೆ 10 ಫೀಟ್ಗೆ. ಬಟ್ ಅದನ್ನು ಕೆಲವೊಂದು ಡಿಸ್ಕರೇಜ್ ಆಯಿತು, ಕೆಲವರು ಹೇಳ್ತಾರೆ ಅದಕ್ಕೂ ಒಂದು ಸ್ಪರ್ಧೆ ಶುರು ಆಗುತ್ತೆ ಅಂತ ಹೇಳಿದ್ರು. ಮತ್ತು ಜೊತೆಗೆ ಅದು ನಾವು ನೋಡ್ದಂಗೆ ಎಲ್ಲ ಕಡೆನೂ ಸಾಮಾನ್ಯ ಅಡಕೆ ಹಾಕೋದು ಹಳ್ಳದಲ್ಲೇ, ಅಡಕೆಗೆ ನೀರು ಬೇಕು, ಅದು ನೀರು ಇಲ್ಲಬಾರ್ದು. ಬಟ್ ಹೌದು, ಫಸ್ಟು ನಮ್ಮದು ಇದಿರಲಿಲ್ಲ, ಅದು ತುಂತುರು ನೀರಾವರಿ ವ್ಯವಸ್ಥೆ ಇರಲಿಲ್ಲ. ಆವಾಗ ನಮ್ಮದು ಸ್ಪ್ರಿಂಕ್ಲರ್ ಮುಖಾಂತರ ಶಿಫ್ಟಿಂಗ್ ಟೈಪ್ ಇತ್ತಲ್ಲ, ಅವ್ರು ತುಂಬಾ ಸಮಸ್ಯೆ ಆಯಿತು. ಸೊ ಬಹುಶಃ ಒಂದು 3-4 ವರ್ಷ ಹಿಂದೆ ಅಫ್ಕೋರ್ಸ್ ಬಂಡವಾಳ ಜಾಸ್ತಿ ಕೇಳ್ತು. ನಾವು ಅದು ಅಳವಡಿಸ್ಕೊಂಡ್ಮೇಲೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ. ಈಗ ಮ್ಯಾನೇಜ್ ಮಾಡೋದಕ್ಕಾಗಲಿ, ಸಮಯದಲ್ಲಿ ನೀರು ಕೊಡೋದಕ್ಕಾಗಲಿ, ಸಮಯದಲ್ಲಿ ಪೋಷಕಾಂಶಗಳು ಆರ್ಗ್ಯಾನಿಕ್ ಡಿಕಾಕ್ಷನ್ ಅಂತ ಹೇಳ್ತೀವಲ್ಲ, ನಾವು ಅದನ್ನು ಜೀವಾಮೃತ ಫಿಲ್ಟರ್ ಮಾಡಿ ಇದು ಮಾಡ್ತೀವಲ್ಲ, ಸೊ ಅದಕ್ಕೆ ತುಂಬ ಅನುಕೂಲ ಆಗಿದೆ ಅದು ರಸಸಾರ ಘಟಕ. ಸೊ ಇದೊಂದು ಬದಲಾವಣೆ ನಾವು ಮಾಡಿಕೊಂಡು. ತೆಂಗಿನ ಮಧ್ಯೆ ಅಡಿಕೆ ತಂದ್ರಿ, ಈ ಮಧ್ಯೆ ನೀವು ಕಾಳುಮೆಣಸು ಬಳ್ಳಿಗಳನ್ನು ತೆಂಗಿನ ಮರಕ್ಕೆ ಹಬ್ಸಿದ್ದೀರಿ, ಅದರಿಂದನೂ ನಿಮಗೆ ಇಳುವರಿ ಸಿಗ್ತಾ ಇದೆ. ಈ ಕಾಫಿ ನೆಡಬೇಕು ಅಂತ ಅನಿಸಿಕೆ ಯಾವಾಗ ಬಂತು, ಅದನ್ನು ಯಾವ ಥರ ಪ್ಲ್ಯಾಂಟ್ ಮಾಡಿದ್ದೀರಿ? ನನಗಂದ್ರೆ ಇಲ್ಲೇ ನಾವು ಕೊಡಗು ಹತ್ತಿರ ಇರೋದ್ರಿಂದ, ಜೊತೆಗೆ ಇಲ್ಲಿ ಸಂಬಾರ ಮಂಡಳಿ ಮತ್ತು ಕಾಫಿ ಮಂಡಳಿ ಇದೆಯಲ್ಲ, ಅಲ್ಲಿ ಪರಿಚಯ ಇದ್ದಿದ್ದರಿಂದ ಅಲ್ಲಿ ಹೋಗಿ ಬರ್ತಾ ಇದ್ದೆ. ಜೊತೆಗೆ ನಂದು ಉದ್ಯಮ ಇರೋದ್ರಿಂದ ಯಾವುದು ಕೃಷಿ ಉಪಕರಣಗಳದ್ದು, ಸೊ ಅಲ್ಲಿ ಸಂಪರ್ಕ ಇತ್ತು. ಏನೋ ಒಂದು ಬದಲಾವಣೆ ಮಾಡಬೇಕು. ಜೊತೆಗೆ ನಮ್ಮದು ಅರೆ ಮಲ್ನಾಡು ಅಂತ ಹೇಳಿ ಸೇಮ್ ಆಲ್ಮೋಸ್ಟ್ ಬಾರ್ಡರ್ ಟು ಕೂರ್ಗ್ ಅಲ್ಲ, ಬಾರ್ಡರ್ ಟು ಕೊಡಗು. ಸೊ ಇದು ಆಲ್ಮೋಸ್ಟ್ ಸೇಮ್ ವೆದರು. ಸೊ ಫಸ್ಟು ಮಾಡಿದಾಗ ಅಫ್ಕೋರ್ಸು ಏಳು ಬೀಳಾಯಿತು. ಅದರಲ್ಲಿ ಎರಡು ಥರ ವೆರೈಟಿ ಇದೆ, ಅರೇಬಿಕಾ ಮತ್ತು ರೋಬಸ್ಟ. ಬಟ್ ರೋಬಸ್ಟ್ ನಮ್ಮ ಇದಕ್ಕೆ ಸೂಟ್ ಆಗುತ್ತೆ, ಯಾಕೆಂದರೆ ಅದಕ್ಕೆ ರೋಬಸ್ಟಿಗೆ ಸೊ ಜಾಸ್ತಿ ಸೂರ್ಯಕಿರಣ ಬೇಕಾಗತ್ತೆ. ಸೊ ಅದು ಫಸ್ಟ್ ಮಾಡಿದಾಗ ಅದು ಅಷ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ. ನಾವು ಪುನಃ ನೆಕ್ಸ್ಟ್ ಇಯರ್ಗೆ ಇದನ್ನು ಹಾಕಿದ್ವು, ಅದು ಒಂದು ಆಲ್ಟ್ರೇಟ್ ಆಗಿ ರೋಬಸ್ಟ ಮತ್ತು ಅರೇಬಿಕಾ. ಬಟ್ ಅರೇಬಿಕಾ ಚೆನ್ನಾಗಿ ಬರೋ ಅಂತ ಕಾಣಿತು. ಮತ್ತು ನಮ್ಮದು ಏನಕ್ಕೆ ನೈಸರ್ಗಿಕ ಇರೋದ್ರಿಂದ ಕೀಟಬಾಧೆಗೆ ನಾವೇನು ಇನ್ನಾಗಿನಕ್ಕೆ ಯೂಸ್ ಮಾಡ್ತಿಲ್ಲ. ಸಮತ್ತು ಗೊತ್ತಿರೋದ್ರಂಗೆ ಇದರಲ್ಲಿ ರೋಬಸ್ಟದಲ್ಲಿ ಕಾಂಡ ಕುರಿಯೋದು ಕಡಿಮೆ. ಸೊ ಅದಕ್ಕೆ ಆ ಇದಕ್ಕೂ ಫಸ್ಟ್ ಹೋಗಿದ್ದು. ಬಟ್ ಆಮೇಲೆ ಇದು ಸೂಟ್ ಆಗ್ತಿಲ್ಲ, ಯಾಕೆಂದರೆ ಸೂರ್ಯಕಿರಣದು ಸಾಲ್ತಾ ಇರಲಿಲ್ಲ ಸನ್ಲೈಟ್ ಅದಕ್ಕೆ ರೋಬಸ್ಟಾಗೆ. ನಾವು ಆಲ್ಟ್ರೇಟ್ ಆಗಿ ಅರೇಬಿಕಾ ಮಾಡ್ದೆ. ಬಟ್ ಅರೇಬಿಕಾ ಚೆನ್ನಾಗಿ ಬರ್ತಾ ಇದೆ ನಮ್ಮ ವೆದರ್ಗೆ, ಮತ್ತು ನಮ್ಮ ನಾವು ಅಳವಡಿಸ್ಕೊಂಡಿರೋ ಪದ್ಧತಿ ಇದೆಯಲ್ಲ ಅದಕ್ಕೆ ಅದು ಹೊಂದ್ಕೊಳ್ತಾ ಇದೆ, ಮತ್ತು ಇಳುವರಿನೂ ಚೆನ್ನಾಗಿ ಕೊಡ್ತಾ ಇದೆ. ಬಹುಶಃ ಏನು ನಾರ್ಮಲ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಲ್ಲಿ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ಏನು ಬರ್ತದೋ ಇಳುವರಿ ಅಷ್ಟೇ ಬರುವಂಥ ನನ್ನ ಇದಿದೆ ಆಶ್ವಾಸನೆ ನನ್ನದಿದೆ. ಸೊ ಅದನ್ನು ಸಹ ಅಂತರ ಬೆಳೆಯಾಗಿ ತೆಂಗಿನ ತೋಟದಲ್ಲಿ ಏನು ಅಂತರದಲ್ಲಿ ಅದನ್ನು ನಡೆಸಿದ್ರೆ? ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ತೆಂಗು 30 ಅಡಿ ಇದೆ, 10 ಅಡಿಗೆ ಅಡಿಕೆ ಆಗಿದೆ, 4 ಅಡಿಕೆ ಮಧ್ಯ ಕಾಫಿ ಕೂರಿಸಿದೆ. ಬಹುಶಃ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ 5x5 ಕೊಡ್ತಾರೆ, 6x6 ಕೊಡ್ತಾರೆ, ನಾನು 10x10 ಕೊಟ್ಟಿದ್ದೀನಿ ಹಾಗೆ ಆ ಥರ. ಸೊ ಕಾಫಿ ಗಿಡಗಳು ಸಹ ಅವುಗಳ ಬೆಳವಣಿಗೆ ಹಂತದಲ್ಲಿ ಇದೆ, ಏನು ಫ್ಲವರಿಂಗ್ ಆಗಿಲ್ಲ. ಇವಾಗ ಪುನಃ ಬ್ಲಾಸಮಿಂಗ್ ಟೈಮ್, ಈಗ ಶಿವರಾತ್ರಿ ಬಂತಲ್ವಾ, ಬ್ಲಾಸಮಿಂಗ್ ಆಗ್ತಾ ಇದೆ. ಈಗ ನೋಡೋದಕ್ಕೆ ಚೆನ್ನ ಫುಲ್ ಮಲ್ಲಿಗೆ ಹೂ ತರ ಇರ್ತಲ್ಲ, ಬೆಳವಣಿಗೆ ನೋಡಿದ್ರೆ ಒಳ್ಳೆ ನಿರೀಕ್ಷೆ ಇಟ್ಕೊಳ್ಬೋದು. ಇನ್ನು ಅದೇ ತರ ನೀವು ಇತರ ಸಾಂಬಾರ ಬೆಳೆಗಳು, ಜಾಯಿಕಾಯಿ, ನಟ್ಮೆಗ್, ಅದ್ರ ಬಗ್ಗೆ ಆಸಕ್ತಿ ಬಂತು, ಎಷ್ಟು ಮರಗಳು ಹಾಕ್ಸಿದಿರಿ? ಅದು ಸರ್ ಅದೊಂದು 150 ಇದೆ. ನಾನಂದ್ರೆ ಒಂದ್ಸಲ ಇದಕ್ಕೆ ಹೋಗಿದೆ ಊಟಿಗೆ, ಸೊ ಅಲ್ಲಿ ನೋಡಿದೆ, ಮತ್ತೆ ಜೊತೆ ಈ ಕಡೆ ಜಾಸ್ತಿ ಬೆಳೀತದೆ ಪುತ್ತೂರು ಕಡೆ. ಸೊ ಅಲ್ಲಿ ಏನಂದ್ರೆ ಅದೇ ಕೇಳಿರ್ಬೇಕು ಪೆರ್ಲ ಅಂತ, ಬಾರ್ಡರ್ ಕರ್ನಾಟಕ ಕೇರಳ ಬಾರ್ಡ್ರು ಕಾಸರಗೋಡು ಇದೆ ಜಿಲ್ಲೆಯಲ್ಲಿ. ಅಲ್ಲಿ ನಮ್ಮ ತಂದೆಯವರ ಸ್ನೇಹಿತರು ಪರಿಚಯ ಆದ್ರೆ ಅಲ್ಲಿ ಹಾಗೆ. ಸೊ ಅಲ್ಲಿ ಪರಿಚಯ ಆಗಿ ಹೇಳಬೇಕು ಅಂದರೆ ಅವರೇನೆ ಉತ್ತಮವಾದ ಗಿಡನ ಸೆಲೆಕ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಅವರೇ ತಂದುಕೊಟ್ರು. ಸೊ ನಮ್ಮ ಇದಕ್ಕೆ ಹೊಂದ್ಕೊಳ್ತಾರೆ, ಯಾಕೆಂದರೆ ಅದು ಸೆಮಿ ಶೇಡ್ ಲವಿಂಗ್ ಪ್ಲ್ಯಾಂಟ್ ಅಲ್ಲ. ಸೊ ಇಳು ಚೆನ್ನಾಗಿ ಬರ್ತದೆ, ಅದು ಚೆನ್ನಾಗಿ ತುಂಬ ಚೆನ್ನಾಗಿ ಬರ್ತದೆ. ಇನ್ನು ಸಸ್ಯ ಕ್ಷೇತ್ರಗಳನ್ನು ನೀವೇ ಮಾಡ್ಕೋಬೇಕು ಅಂತ ನಿಮಗೆ ಮನವರಿಕೆ ಆಯಿತು, ಅದಕ್ಕೆ ಏನಾದರೂ ಕಾರಣ ಇದೆಯಾ? ಅದ್ರ ಬಗ್ಗೆನೂ ಒಂದಿಷ್ಟು ಹೇಳಿ. ಮತ್ತು ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಯಾವಾಗ ಈ ಸುಭಾಷ್ ಬೆಳಕು ಪದ್ಧತಿ ಅಳವಡಿಸ್ಕೊಂಡ್ಮೇಲೆ ಗಿಡ ಬೆಳವಣಿಗೆ ನೋಡೋದಕ್ಕೇನೋ ಒಂದು ಚೆನ್ನಾಗಿದೆ. ಮತ್ತು ಇನ್ನೊಂದು ರೈತರಿಗೆ ಉತ್ತಮವಾದ ಒಂದು ಇದು ಬೇಕಾಗತ್ತೆ, ಅದು ಸೀಡ್ಲಿಂಗ್ಸ್ ಹೇಳ್ತೀವಲ್ಲ. ಸೊ ಅದು ಬಹುಶಃ 2 ವರ್ಷ ತುಂಬಾ ಅದು ಎಷ್ಟೊಂದು ಜನ ರೈತರು ಬಂದು ಕೇಳ್ತಾ ಇದ್ರು ನಿಮ್ಮಲ್ಲಿ ಇದು ಸಿಗುತ್ತಾ, ತೆಂಗಿನ ಸೊಪ್ಪು ಸಿಗುತ್ತಾ, ಅಡಿಕೆ ಸಿಗುತ್ತಾ ಅಂತ. ಸೊ ನನಗೆ ಅದು ಬಹುಶಃ ಲಾಸ್ಟ್ ಇಯರು ಸಾಧಾರಣ ಒಂದು 500 ಗಿಡ ಇತ್ತು. ಸೊ ಅದನ್ನು ಒಂದು ಗಿಡನೂ ಬಿಡಲಿಲ್ಲ, ಕೆಲವೊಂದನ್ನು ಹಾಗೆ ಕೊಟ್ಬಿಟ್ಟೆ, ಯಾಕೆಂದ್ರೆ ನಮ್ಮ ರೈತರಿಗೆ ಅಲ್ವಾ ಅಂತ. ಬಹುಶಃ ಇನ್ನೊಂದು ಏನಂತ ಹೇಳಬೇಕು ಅಂದರೆ ರೈತನಿಗೆ ಸೋರ್ಸ್ ಆಫ್ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಏನಕ್ಕೆ ಅಂದರೆ ಇನ್ಕಮ್ ಜಾಸ್ತಿ ಮಾಡಲಿಲ್ಲ ಅಂದರೆ ಸೇವಿಂಗ್ಸ್ ಕಡಿಮೆ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಬೇರೆ ಬೆಳೆ ಮಾಡಬೇಕು, ಬೇರೆ ಥರ ಕೃಷಿ ವೈವಿಧ್ಯತೆ ಮಾಡಬೇಕು, ಇಲ್ಲಾಂದರೆ ಏರಿಯಾ ಜಾಸ್ತಿ ಮಾಡಬೇಕು ಅಂದರೆ ಹೇಳ್ದಂಗೆ ಕ್ಯಾಪಿಟಲ್ ಬೇಕೇ ಬೇಕಾಗತ್ತೆ. ಸೊ ಸೋರ್ಸ್ ಆಫ್ ರೆವಿನ್ಯೂ ಜಾಸ್ತಿ ಮಾಡಲಿಲ್ಲ ಅಂದರೆ ಈಗ ಬಹುಶಃ 2-3 ವರ್ಷದಿಂದ ಸುಧಾರಣೆ ಆಗಿದೆ, ಅದು ವಿದ್ಯುಚ್ಛಕ್ತಿ ಸಮಸ್ಯೆ. ಮೊದಲೆಲ್ಲ ತುಂಬಾ ಸಮಸ್ಯೆ ಇತ್ತು, ಈಗ ಏನಾಗುತ್ತೆ ಅಂದರೆ ಆ ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಸರಿ ಇಲ್ಲ ಅಂದರೆ ಎಲ್ಲರೂ ರೈತರಿಗೆ ಗೊತ್ತಿರೋಂಗೆ ಒಂದು ಸಲ ಮೋಟ್ರ್ ಹೋದರೆ 5,000 ರೂಪಾಯಿ ಖರ್ಚಾಗುತ್ತೆ. ಸೊ ಎಲ್ಲ ಥರ ಆರ್ಥಿಕ ಸದೃಢ ಇಲ್ಲ ಹೊಸದಾಗಿ ಏನೋ ಒಂದು ಅಳವಡಿಸ್ಕೋಬೇಕು, ಹೊಸ ತಾಂತ್ರಿಕತೆ ಅಳವಡಿಸ್ಕೋಬೇಕಂದ್ರೆ ಪ್ರತಿಯೊಬ್ಬ ರೈತನಿಗೆ ಹಣಕಾಸಿಂದ ಸದೃಢ ಬೇಕೇ ಬೇಕಾಗತ್ತೆ. ಸೊ ಇನ್ನು ನರ್ಸರಿಯಿಂದ ಅದು ತುಂಬಾ ಕಾಂಪ್ಲೆಕ್ಸ್ ಇದೆ, ಗೊತ್ತಿರೋದಂಥದ್ದು. ಮತ್ತು ಒಳ್ಳೆ ಸೀಡ್ಲಿಸ್ ಕೊಡೋದ್ರಿಂದ ನಮ್ಮ ಒಂದು ಸಮೂಹ ರೈತ ಸಮುದಾಯಕ್ಕೆ ಒಳ್ಳೆ ಪದಾರ್ಥ ಕೊಟ್ಟಂಗೆ ಆಗುತ್ತೆ, ಮತ್ತು ಅದರ ಜೊತೆ ಸರ್ವಿಸ್ ಕೊಟ್ಟಂಗೂ ಆಗುತ್ತೆ. ಪ್ಲಸ್ ಆ್ಯಂಡ್ ಇಟ್ಸ್ ಅ ರೆವಿನ್ಯೂ ಆಗತ್ತೆ. ಆ ಥರ ಏನು ರಸಸಾರ ಘಟಕ ಏನಿದೆ ಇದರ ನಿರ್ವಹಣೆ ಹೇಗೆ ಮಾಡ್ತೀರಿ ಅದನ್ನು ಸ್ವಲ್ಪ ಹೇಳಿ. ನಾನು ಆಗಲೇ ಹೇಳ್ದಂಗೆ ರಸಸಾರ ಘಟಕ ಇದೆಲ್ಲ ಸಿರ್ಸಿ ಸಾಗರದಲ್ಲಿ ಹೋಗಿ ಬಹುಶಃ ಅವರ ಹೆಸರು ಲಕ್ಷ್ಮೀನಾ ಹೆಗಡೆ ಅವರು ಅದನ್ನು ಅಳವಡಿಸ್ಕೊಂಡಿದ್ರು, ಅದು ಬಹುಶಃ 10-12 ವರ್ಷ ಹಿಂದೆ. ಸೊ ಅದನ್ನು ನೋಡಿ ಹೇಗೆ ಪ್ರೇರಣೆ ಅಂತ ಗೊತ್ತಿಲ್ಲ. ನಾವು ಶುರು ಮಾಡಬೇಕು ಅಂತ ನಮಗೆ ಅದು ಡಿಸೈನ್ ಎಲ್ಲ ಗೊತ್ತಿರಲಿಲ್ಲ. ಬಹುಶಃ ನಾನು ಇಂಜಿನಿಯರಿಂಗ್ ಮುಗಿಸಿದ್ರಿಂದ ನಾನು ಆಗ ಸ್ವಲ್ಪ ಗೊತ್ತಾಗಿತ್ತು. ಸೊ ಅದು ಮಾಡೋದ್ರಿಂದ ಇದು ನಾನು ಹೇಳಬೇಕಂದ್ರೆ ಪ್ರತಿಯೊಬ್ಬ ರೈತನಿಗೆ ಇದು ತುಂಬ ಅಫ್ಕೋರ್ಸ್ ಅದನ್ನು ಸೈಜನ್ನು ನೀವು ಅದನ್ನು ವ್ಯತ್ಯಾಸ ಮಾಡ್ಕೋಬೋದು ನಿಮ್ಮ ಇದಕ್ಕೆ, ಬಟ್ ಇದು ಮಸ್ಟ್ ಅಂಡ್ ಶುಡ್ ಅಂತ ನನಗೆ ಅನ್ನಿಸ್ತದೆ. ಈಗ ನೀವು ಸೇರಿಸುವಂತಹ ಕಚ್ಚಾ ವಸ್ತುಗಳು ಅವುಗಳ ಸಂಸ್ಕರಣೆ ಹೆಂಗಾಗುತ್ತೆ ಅದನ್ನು ಹೇಳಿ. ಸೊ ಅದಕ್ಕೆ ನಾನು ಇದು ಮೇನ್ ಇದಕ್ಕೆ ಮಾಡಿದ್ದು ಇದಕ್ಕೆ ಜೀವಾಮೃತ ಮಾಡೋದಕ್ಕೆ. ಪ್ಲಸ್ ಅದ್ರ ಜೊತೆಗೆ ಕರಗುವಂಥ ಇರುತ್ತಲ್ಲ ಬಾಳೆ ದಿಂಡಾಗಲಿ ಅಡಕೆ ಸಿಪ್ಪೆ ಆಗಲ್ಲ ಅದನ್ನೆಲ್ಲ ಹಾಕ್ತೀನಿ. ಅದು ಕರಗುತ್ತೆ ಕರಗುತ್ತೆ ಅದು ಫಿಲ್ಟರ್ ಆಗಿ ಇನ್ನೊಂದು ಕಲೆಕ್ಷನ್ ಟ್ಯಾಂಕ್ ಬರ್ತದೆ, ನಾವೇನು ಡಿಕಾಕ್ಷನ್ ಅಂತ ಕರಿತೀವಲ್ಲ ಅದನ್ನು. ಸೊ ಅದನ್ನು ನಾನು ಇದನ್ನು ತುಂತುರು ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿರೋದ ಅದನ್ನು ಇಡೀ ತೋಟಕ್ಕೆ ನಿರ್ವಹಣೆ ಮಾಡೋಕ್ಕೆ ಮೊದಲಾದರೆ 4 ಜನ ಬೇಕಾಗಿತ್ತು. ಒಬ್ಬನೇ 20 ಎಕರೆನ ಎಲ್ಲಿಗೆ ಬೇಕು ಯಾವ ಸಮಯದಲ್ಲಿ ಎಲ್ಲಿ ಈಗ ಅಂಚಲ್ಲಿ ನೀರು ಕೊರತೆ ಇರ್ಬೋದು, ಇಲ್ಲಿ ಮಧ್ಯದಲ್ಲಿ ನೀರು ಕೊರತೆ ಇರ್ಬೋದು, ಕೆಲವೊಂದು ಹಳ್ಳದಲ್ಲಿರೋ ನೀರು ಇದಕ್ಕೆ ಅಲ್ಲಿಗೆ ನೀರು ಕಡಿಮೆ ಬೇಕಾಗ್ಬೋದು. ನೀವು ಹೇಗೆ ಬೇಕಾದರೂ ಅದನ್ನು ವ್ಯವಸ್ಥೆನ ನಿಮ್ಮ ಹತೋಟಿಗೆ ತರ್ಬೋದು. ಸೊ ಯೂನಿಫಾರ್ಮ್ ಆಗುತ್ತೆ ಅದನ್ನು. ಸೊ ದಿಸ್ ಇಸ್ ಎ ಮಸ್ಟ್ ಅಂಡ್ ಶುಡ್ ಅಂತ ನನಗೆ ಅನ್ನಿಸ್ತದೆ. ಅಂದರೆ ಅದರ ವಿಶೇಷವಾಗಿ ನಿರ್ವಹಣೆ ಅಂದರೆ ಈ ಒಂದು ಕಚ್ಚಾ ವಸ್ತುಗಳನ್ನ ನೀವು ತುಂಬ್ತಾ ಹೋಗ್ತೀವಿ. ಮತ್ತು ಜೀವಮೃತ ಮಾಡ್ತೀವಲ್ಲ, ಅದು ರಸಸಾರ ಘಟಕದ ಇನ್ನೊಂದು ತೊಟ್ಟಿ ಥರ ಮಾಡ್ಕೊಂಡು ಬಹುಶಃ ಅದು 2000 ಲೀಟ್ರ್ ಹಿಡಿಯುವಂಥದ್ದು. ಅಲ್ಲಿ ನಾನು ಜೀವಮೃತ ಮಾಡಿ ಎಲ್ಲರೂ ಗೊತ್ತಿರೋಂಗೆ ಅದು 5 ದಿನ ಬೇಕು, ಮಿನಿಮಮ್ 5-6 ಡೇಸ್ ಬೇಕು ಅದನ್ನು ಅದು ಪರಿವರ್ತನೆ ಆಗಿ ಮಾಡೋದಕ್ಕೆ. ಅದಾಗಿದ ತಕ್ಷಣ ಇದಕ್ಕೆ ಬಿಟ್ಕೊಳ್ತೀನಿ, ಅದಕ್ಕೆ ರಸಸಾರ ಘಟಕಕ್ಕೆ. ಅಲ್ಲಿ ಹೋಗಿ ಅದು ಫಿಲ್ಟರ್ ಆಗಿ ಪಕ್ಕಕ್ಕೆ ಬರ್ತದೆ ಕಲೆಕ್ಷನ್ ಟ್ಯಾಂಕ್ಗೆ. ಅಲ್ಲಿಂದ ಇದು 1/2 HP ಮೋಟ್ರಲ್ಲಿ ವೆಂಚುರಿ ಮುಖಾಂತರ ಇಡೀ ತೋಟಕ್ಕೆ ಪೈಪ್ ಮುಖಾಂತರ ನಾನು ಸಪ್ಲೈ ಮಾಡ್ತೀನಿ. ಏನು ಬದಲಾವಣೆಗಳನ್ನು ನೀವು ಗುರುತಿದ್ದೀರಿ? 8 ವರ್ಷ ಆಯಿತು ನೀವು ಈ ಎಲ್ಲ ವ್ಯವಸ್ಥೆಯಲ್ಲಿ ಈ ಕೃಷಿಯಲ್ಲಿ ತೊಡಗಿದ್ದೀರಿ, ಏನು ಬದಲಾವಣೆಗಳು? ಅದು ತೆಂಗಿನಕಾಯಿಯ ಇಳುವರಿ ಆಗ್ಬೋದು, ಅಡಿಕೆ ಒಂದು ಮರಗಳ ಬೆಳವಣಿಗೆ ಆಗ್ಬೋದು, ಕಾಳುಮೆಣಸು ಇಳುವರಿ ಆಗ್ಬೋದು, ಕಾಫಿಯ ಒಂದು ಬೆಳವಣಿಗೆ, ಜೊತೆಗೆ ಈ ಒಂದು ನಾವೇ ಮೊದಲೇ ಹೇಳಿದ ಹಾಗೆ ಈಗ 4 ತತ್ವಗಳು ಏನಿದೆ, ಒಂದು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಮಣ್ಣಿನಲ್ಲೇ ಜಾಸ್ತಿ ಆಗಬೇಕು, ಕಳೆ ಸಸ್ಯಗಳ ಒಂದು ನಿರ್ವಹಣೆ ಯಾವ ಥರ, ಅದು ನೈಸರ್ಗಿಕ ಕೃಷಿಯಲ್ಲಿ ಸಹಜವಾಗಿ ಆಗೋದಕ್ಕೆ ಅದಕ್ಕೆ ಬೇಕಾದಂತಹ ಈ ಹೊದಿಕೆಯ ವ್ಯವಸ್ಥೆ ಆಗ್ಬೋದು, ಜೊತೆಗೆ ಈ ನೆರಳು ಮತ್ತು ಬೆಳಕಿನ ವ್ಯವಸ್ಥೆ ಗಿಡದ ಬೆಳವಣಿಗೆಗೆ ಬೇಕಾಗುವಂಥದ್ದು, ಇದರಲ್ಲಿ ಏನು ಬದಲಾವಣೆಗಳನ್ನು 8 ವರ್ಷದಲ್ಲಿ ನೀವು ಸಾಧನೆ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ? ಸೊ ಇದೀಗ ಎಲ್ರಿಗೂ ಗೊತ್ತಿರೋ ಜೀವಾಮೃತದಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತದೆ ಅಂತ ಗೊತ್ತಿರಬೇಕು. ಆಸ್ಟ್ರೋ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಪೊಟ್ಯಾಶ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರ್ತಲ್ಲ, ಅದನ್ನು ಏನಾಗುತ್ತೆ ಅಂದರೆ ನಮಗೆ ಹೇಗೆ ಈಗ ಒಂದು ಕಚೇರಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಉತ್ತಮವಾದ ಗಾಳಿ ಬೇಕು, ಉತ್ತಮವಾದ ಬೆಳಕು ಬೇಕು. ಸಿ ಇಫ್ ಯು ವಾಂಟ್ ಟು ವರ್ಕ್ ಆಫೀಸ್ ಅವರ್ಸಲ್ಲಿ ವರ್ಕ್ ಮಾಡಬೇಕು ಅಂದರೆ ಆಪ್ಟಿಮಲ್ ಲೈಟಿಂಗ್ ಅಂತ ಹೇಳ್ತಾರೆ. ಒಬ್ಬ ಆರ್ಕಿಟೆಕ್ಟ್ರಿಗೆ ಕೇಳಿದ್ರೆ ಆಪ್ಟಿಮಲ್ ಲೈಟಿಂಗ್ ಬೇಕಾಗತ್ತೆ, ಆಪ್ಟಿಮಲ್ ಸರ್ಕ್ಯುಲೇಷನ್ ಬೇಕಾಗತ್ತೆ. ಸೊ ಹಾಗಾಗಿ ಇದು ಜೀವಾಮೃತದಲ್ಲಿ ಜೀವಾಣುಗಳು ಇರೋದ್ರಿಂದ ಸೊ ಅದಕ್ಕೆ ಒಂದು ಇದು ಬೇಕಾಗತ್ತೆ, ಹೊದಿಕೆ ಅನ್ನೋದು ಬೇಕಾಗತ್ತೆ. ನಾವು ಹೇಗೆ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಲ್ಲ, ಸೊ ಅದು ಬೇಕಾಗತ್ತೆ. ಪ್ಲಸ್ ಅದ್ರ ಜೊತೆಗೆ ಇದು ಬೇಕಾಗತ್ತೆ, ಅದು ವೆಂಟಿಲೇಷನ್ ಬೇಕಾಗ ವಾಪ್ಸ್ ಅಂತ ಹೇಳ್ತೀವಿ ವೆಂಟಿಲೇಷನ್, ಅವೆರಡೂ ಇದ್ದರೆ ಆಹಾರ ಬೇಕಾಗತ್ತೆ, ಆಹಾರ ಜೊತೆಗೆ ತೇವಾಂಶ ಬೇಕಾಗತ್ತೆ ಅತಿ ಬೇಗ. ಅದಕ್ಕೆ ಆದಂಥ ನಾವು ಹೇಗೆ ಬೇಸಿಗೆಲಿ ಅಟ್ಲೆ ತುಂಬ ತಾಪಾಂಗ ಜಾಸ್ತಿ ಫ್ಯಾನ್ ಹಾಕ್ಕೊಳ್ತೀವಲ್ಲ, ಅದಕ್ಕೆ ತಕ್ಕಂತೆ ಇದು ಹೊದಿಕೆ ಬೇಕಾಗತ್ತೆ. ಸೊ ಆ ಇದಕ್ಕೋಸ್ಕರ ನಮ್ಮ ಪಾಳಕ್ಕೆ ಹೇಳಿದರೆ ಮಲ್ಚಿಂಗ್ ಇದೆ ಮಸ್ಟ್ ಅಂಡ್ ಶುಡ್, ಇಲ್ಲ ಅಂದರೆ ಅದು ಸೂಕ್ಷ್ಮಜೀವಿ ಕಾಣ್ತಲ್ಲ ದೆ ವಿಲ್ ಡೈ, ಬಿಕಾಸ್ ಅದು ಸ್ಟ್ರೆಸ್ ತುಂಬ ಸ್ಟ್ರೆಸ್ ಆದಾಗ ಮಾಟ್ಲೇಟ್ ಜಾಸ್ತಿ ಆಗುತ್ತೆ. ಸೊ ಮತ್ತು ಇನ್ನೊಂದು ಕೃಷಿ ತ್ಯಾಜ್ಯ ವಸ್ತುಗಳು ಉಪಯೋಗಿಸಿದ ಕಾಯಿ ಸಿಪ್ಪೆ ಆಗ್ಬೋದು, ಏನು ತರಗೆ ಆಗ್ಬೋದು, ಕಾಫಿ ಎಲೆ ಆಗ್ಬೋದು, ಬೇರೆದಾದ್ರು. ಸೊ ಅದು ಕಂಪೋಸ್ಟ್ ಆಗ್ತಾ ಹೋಗುತ್ತೆ. ಇದು ಆರ್ಗ್ಯಾನಿಕ್ ಕಾರ್ಬನ್, ಇದಕ್ಕೆ ಹೇಗೆ ಆಹಾರ ಬೇಕು ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಬೇಕು ಯಾವುದಕ್ಕೆ, ನಮ್ಮ ಸೂಕ್ಷ್ಮಜೀವಿಗೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಗಾಳಿ ಇರುವಂಥ ಕಾರ್ಬನ್ನ ಇಟ್ಕೊಳ್ಳೋ ಶಕ್ತಿ ಇದಕ್ಕೆ ಇದಕ್ಕಿದೆ. ಸೊ ಇದು ಮಸ್ಟ್ ಅಂಡ್ ಶುಡ್ ಮಲ್ಚಿಂಗು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಯಾವಾಗ ನಾವು ಜೀವಾಮೃತ ಹಾಕ್ತೀವಿ ಜೊತೆಗೆ ಮಲ್ಚಿಂಗ್ ಮಾಡ್ತೀವಲ್ಲ, ಸೊ ಅದು ಏನಾಗುತ್ತೆ ಅಂದರೆ ಸಾಯಿಲ್ಲು ಎಲ್ಲರೂ ಗೊತ್ತಿರಬೇಕು ಕ್ಯಾಪಿಲರಿ ಆ್ಯಕ್ಷನ್ ಅಂತ ಹೇಳ್ತಾರೆ. ಅದು ಕೊಹೆಷನ್ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ನಾರ್ಮಲ್ ಕೃಷಿ ಪದ್ಧತಿಯಲ್ಲಿ ಈಗ ಮಣ್ಣು ಹಿಡ್ಕೊಂಡ್ರೆ ಅದು ಅಂಟಿರಲ್ಲ, ನಾವು ಜೇಡಿ ಮಣ್ಣು ಥರ ಇಲ್ಲ, ಈ ಮಣ್ಣಲ್ಲಿ ಇಟ್ಕೊಂಡ್ರೆ ಒಂದು ಅಂಟು ಥರ ಇರ್ತದೆ, ಅಂಟು ದ್ರಾವಣ ಥರ. ಸೊ ಅದಕ್ಕೆ ಅದು ಸರ್ಫೇಸ್ ಟೆನ್ಷನ್ ಅಂತೆಲ್ಲ ಕೆಲ ಗೊತ್ತಿರ್ತದೆ ಅದು. ಸೊ ಅದು ಬೇಕಾಗತ್ತೆ ಅದಕ್ಕೆ ನಮ್ಮ ಇದಕ್ಕೆ. ಸೊ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಈಗ ಕೆಲವೊಂದು ಕಡೆ ನೋಡಿರ್ಬೋದು ಈಗ ಮಳೆ ಬಿದ್ದಾಗ ಮಣ್ಣು ಕೊಚ್ಚಿ ಹೋಗೋದು ಇಲ್ಲ ಟಾಪ್ಸ್ ಆಗಿಲ್ಲ. ಸೊ ಇದರಲ್ಲಿ ಕೊಚ್ಚಿ ಹೋಗೋಲ್ಲ ಅಂತಲ್ಲ, ಹೋಗುವಂಥ ಅಂಶ ತುಂಬ ಕಡಿಮೆ. ಬಹುಶಃ ಬೇರೆ ಕಡೆ 100% ಇದೆ, ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬಹುಶಃ 20% ಆಗ್ಬೋದು. ಮತ್ತು ಇನ್ನೊಂದು ನಾನು ಗಮನಿಸಿರೋದಂದ್ರೆ ಯಾವಾಗ ಸುಭಾಷ್ ಪಾಳಕ ಪದ್ಧತಿ ಅಳವಡ್ಕೊಂಡು ಹೋಗ್ತಾ ಹೋಗ್ತಿದ್ವಲ್ಲ, ಎರೆಹುಳದು ಆಟೋಮೆಟಿಕ್ ಎಲ್ಲೇನು ಬರ್ತಾ ಗೊತ್ತಿಲ್ಲ, ಅದರ ಸಂತತಿ ತಂತಾನಾಗೆ ಅಭಿವೃದ್ಧಿ ವೃದ್ಧಿ ಆಗುತ್ತೆ. ಅದು ಹೇಗೆ ಬರ್ತಾ ಗೊತ್ತಿಲ್ಲ, ಬಹುಶಃ ಅದು ವಾಸನೆ ಗೊತ್ತಿಲ್ಲ. ಆಟೋಮೆಟಿಕ್ಕಾಗಿ ಇವಾಗ ಹೇಗೆ ನಮ್ಮ ಜೇನುಹುಳು ಹುಡ್ಕೊಂಡು ಹೋಗುತ್ತಲ್ಲ, ಬಹುಶಃ ಅದಕ್ಕೆ ಇದಕ್ಕೆ ನ್ಯಾಚುರಲ್ ಸ್ಮೆಲ್ ಅನ್ನೋ ಗೊತ್ತಿಲ್ಲ. ಯಾಕೆಂದ್ರೆ ಅದು ಇದು ಮಾಡ್ತದೆ ಭೂಮಿ ಅಂದ್ರೆ, ಯಾಕೆಂದ್ರೆ ನೋಡಿದ್ದೀನಿ ಬಂದು ಬಂದು ನೋಡಿದ್ರೆ ಗೊತ್ತಾಗತ್ತೆ ಅದೇನ ಉಳುಮೆ ಮಾಡ್ದಂಗೆ. ಇನ್ನೊಂದು ಏನಾಗತ್ತೆ ಅಂದ್ರೆ ಈ ಎಲ್ಲ ಗೊತ್ತಿರೋಂಗೆ ಒಂದು ಸತತವಾಗಿ 4 ವರ್ಷ ನಮ್ಮ ಬರಗಾಲ ಇತ್ತು. ಆ ಬರಗಾಲ ಇದ್ದಾಗ ಎಲ್ಲ ಕಡೆ ನೀರಿನ ಫಸ್ಟು ಯಾವುದಕ್ಕೆ ನೀರಿರಲಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಕೊಳೆ ಬಾವಿ ನೀರು ಇವಾಗ ಬೇರೆ ಕಡೆ 100 ಅಡಿ ಡ್ರಾಪ್ ಆದರೆ ನಮ್ಮಲ್ಲಿ ಒಂದು 40 ಅಡಿ ಡ್ರಾಪ್ ಆಗಿತ್ತು. ನಮ್ಮಲ್ಲಿ ನೀರಿಗೆ ಅಂಥ ಸಮಸ್ಯೆ ಆಗಲಿಲ್ಲ. ಕೆಲವು ಕಡೆ ಗಿಡ ಒಣಗೋದು ಸುಳಿ ಹೋಗೋದು ಅಂಥ ಸಮಸ್ಯೆ ನಮ್ಮಲ್ಲಿ ಕಂಡು ಬರಲಿಲ್ಲ. ಸೊ ಇದೇನಾಗತ್ತೆ ಆಟೋಮೆಟಿಕ್ಕಾಗಿ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಲ್ಲ, ಒಂದು ಬಂಡಿಂಗ್ ಮಾಡೋದು, ಇದನ್ನು ಅಳವಡಿಸಿದ ಎಷ್ಟು ಅದನ್ನು ಹೇಳ್ತಲ್ಲ ಹರಿಯ ನೀರನ್ನು ನಿಲ್ಲಿಸ್ಬೇಕಂತ, ನಿಂತಿರೋದನ್ನು ಹಿಂಗಿಸ್ಬೇಕಂತ ಎಷ್ಟೋ ಇದನ್ನು ಅದು ನ್ಯಾಚುರಲಾಗಿ ಆಗುತ್ತೆ. ಅದು ಅದೇ ನೀವು ಹೇಳಿದ ಹಾಗೆ ಇಲ್ಲಿ ಮಣ್ಣಿನ ನಿರ್ವಹಣೆ ಆಯಿತು, ಪೋಷಕಾಂಶಗಳ ಒಂದು ನಿರ್ವಹಣೆ ಆಯಿತು, ಮತ್ತು ಮಣ್ಣಿಗೆ ಫಲವತ್ತತೆಯನ್ನು ಹೆಚ್ಚೋದ್ರ ಜೊತೆಗೆ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟಂಗಾಯಿತು. ಎಲ್ಲದರ ಮೂಲಕ ಒಂದು ಒಳ್ಳೆಯ ಪರಿಸರ ಅಲ್ಲಿ ನಿರ್ಮಾಣ ಆಯಿತು. ಪ್ರತಿ ಒಂದು ಸಸ್ಯಕ್ಕೂ ಒಂದು ಉತ್ತಮವಾದ ಒಂದು ಪರಿಸರ ಸಿಗೋ ಹಾಗೆ ನೀವು ಮಾಡಿದ್ರಿ. ಇನ್ನು ಏನೆಲ್ಲ ಮಾಡ್ಬೋದು ಅಂತ ಅನಿಸುತ್ತೆ, ಏನೆಲ್ಲ ಯೋಜನೆಗಳಿದೆ ನಿಮ್ಮ ಮನಸ್ಸಿನಲ್ಲಿ? ಪ್ರತಿಯೊಬ್ಬ ರೈತನಿಗೆ ಖಾಲಿ ಜಮೀನು ಇದ್ರೆ ಏನಾಗತ್ತೆ ಅಂದ್ರೆ ಮಲ್ಟಿಪಲ್ ಕ್ರಾಪಿಂಗ್ ಹೋದ್ರೆ ಬೆಟ್ರು. ಈಗ ಒಂದು ವರ್ಷ ಸೈಕ್ಲಿಂಗ್ ಇಲ್ಲದೆ ಪ್ರತಿಯೊಂದು ಈಗ ನಮ್ಮ ಎಕನಾಮಿ ಹೇಳ್ತಾರೆ ಈಗ ಗ್ರೋತ್ ರೇಟು 5% ಬಂದೆ ಅಂತ. ಸೊ ಅದು ಕೃಷಿ ಇದರಲ್ಲೂ ಕ್ಷೇತ್ರದಲ್ಲೂ ಅದೇ ಥರ ಆಗುತ್ತೆ. ಒಂದ್ಸಲ ರೇಟ್ ಅಪ್ ಆಗುತ್ತೆ, ಕಾಯಿ ರೇಟ್ ಅಪ್ ಆಗಿದೆ, ಕೆಲವೊಂದ್ಸಲ ಉಂಡೆ ಮೆಣಸು 600-300 ರೂಪಾಯಿ ಬರ್ತದೆ. ಇವಾಗ ಅಂದರೆ ಮಲ್ಟಿಪಲ್ ಕ್ರಾಪಿಂಗ್ ಇದೆ, ಒಂದು ಸೋರ್ಸಲ್ಲಿ ವ್ಯತ್ಯಾಸ ಅದ, ಇನ್ನೊಂದು ಸೋರ್ಸಲ್ಲಿ ಮೇಕಪ್ ಆಗುತ್ತೆ. ಪ್ಲಸ್ ಇನ್ನೊಂದು ಅಂದರೆ ಇದು ಎಸ್ಪೆಷಲಿ ನಮ್ಮ ಜೀವಾಮೃತ ಯೂಸ್ ಮಾಡಿ ಸುಭಾಷ್ ಪಾಳಕ ಇದೆಯಲ್ಲ, ಎಸ್ಪೆಷಲಿ ಇದಕ್ಕೆ ಟ್ರೀ ಸ್ಪೀಶಿಸ್ ಅಂತೆ, ಸಿಲ್ವರ್ ಆಗಿರ್ಬೋದು ತೇಗ ಆಗಿರ್ಬೋದು, ಇನ್ನೊಂದಕ್ಕೆ ತುಂಬ ಫಾಸ್ಟ್ ಅಡಾಪ್ಟ್ ಆಗುತ್ತೆ. ಅದು ತುಂಬಾ ಈಗ 25 ವರ್ಷಕ್ಕೆ ಕಟಿಂಗ್ ಇದೆ ಬಂದರು, ಇದು ನನ್ನ ಪ್ರಕಾರ ಒಂದು 5 ವರ್ಷಕ್ಕೆ ಕಡ್ಡನ್ ಆಗುತ್ತೆ ಮತ್ತು ನಿಮ್ಮದು ಸೈಜ್ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಮಧ್ಯದಲ್ಲಿ ಇವಾಗ ಬೇರೆ ಟ್ರೀ ಸ್ಪೀಶಿಸ್ ಕಾಪು ಹಾಕ್ಬೋದು. ಇಲ್ಲ ನಾನು ಬಹುಶಃ ಇನ್ನೊಬ್ರು ಯಾರು ಹೇಳ್ತೀವಿ ಮಹಾಗನಿ ಇದೆ ಅಂತ, ಅದರಲ್ಲಿ ಎಸ್ಪೆಷಲಿ ಆಫ್ರಿಕನ್ ವೆರೈಟಿ ಇದೆ ಅಂತ, ಅದು 12 ವರ್ಷಕ್ಕೆ ಬರ್ತದೆ ಅಂತ. ಸೊ ಪ್ರತಿಯೊಬ್ಬರು ರೈತನ ಹೇಳೋದಂದ್ರೆ ವಿ ಶುಡ್ ಬಿ ಓಪನ್ ಟು ನ್ಯೂ ಐಡಿಯಾಸ್. ಸೊ ಅದನ್ನು ಬಹುಶಃ ಒಂದು 10 ಕಡೆ ನೋಡಿ ಆವರೇಜ್ ಅಂತ ಹೇಳ್ತೀವಲ್ಲ, ಅದು ನೋಡಿಕೊಂಡು ಕರೆಕ್ಟ್ ಅಂದಾಗ ಮುಂದಿನ ಹೆಜ್ಜೆ ನಾವು ಇಡಬೇಕಾಗತ್ತೆ. ಇನ್ನು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನಾವು ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದೀವಿ ಅದು ಬಹಳ ಮುಖ್ಯ ಆಗುತ್ತೆ ಉತ್ಪಾದನೆ ಜೊತೆಗೆ. ಹೇಳಿ ಮಹೇಶ್, ಈಗ ನೀವು ಯಾವ ರೀತಿ ಮಾಡಿಕೊಂಡಿದ್ದೀರಿ, ನಿಮ್ಮ ಮಾರುಕಟ್ಟೆಯಲ್ಲಿ ನಿಮ್ಮ ಅನುಭವನೂ ಇತ್ತು, ಜೊತೆಗೆ ನಿಮ್ಮದೇ ಒಂದು ಬೇರೆ ಒಂದು ವ್ಯಾಪಾರ ಇರೋದ್ರಿಂದ ಈ ಕೃಷಿ ಉತ್ಪನ್ನಗಳು ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ಸೊ ನಂದಂದ್ರೆ ಇದು ಮೇಜರ್ ನನಗೆ ಹಾರ್ಟಿಕಲ್ಚರ್ ಕ್ರಾಪ್ ಆಗಿದೆ, ನಂದು ಸಮಸ್ಯೆ ಬರ್ತಾ ಇಲ್ಲ. ಇವಾಗ ತರಕಾರಿ ಬೆಳೆಯೋದ ರೈತಕ್ಕೆ ಬಹುಶಃ ಸಮಸ್ಯೆ ಬರ್ಬೋದು. ಪ್ಲಸ್ ಈಗ ಅಂದರೆ ಮಲ್ಟಿಮೀಡಿಯಾ ಇರೋದ್ರಿಂದ ರೈತನಿಗೆ ಗೊತ್ತಾಗತ್ತೆ ಎಲ್ಲಿ ಇವತ್ತು ಆನ್ಲೈನ್ ನೋಡ್ಕೊಂಡ್ರೆ ಗೊತ್ತಾಗತ್ತೆ ರೇಟ್ ಎಲ್ಲಿದೆ ಅಂತ. ಸೊ ಮೊದಲು ಥರ ನೋಬಡಿ ಕ್ಯಾನ್ ಬಿ ಟೇಕನ್ ಫಾರ್ ಅ ರೈಡ್. ಪ್ಲಸ್ ಇನ್ನೊಂದು ಏನಾದ್ರು ತೆಂಗಿದೆಯಲ್ಲ, ಸೊ ಕೆಲವೊಂದು ನನ್ನ ಇವರಿದೆ ನನ್ನ ಉತ್ಪಾದಕರನ್ನು ತಗೊಳ್ಳೋವಂಥದ್ದು ಅಂತ ಸಮಸ್ಯೆ ಬರ್ತದೆ. ಮತ್ತು ಪ್ಲಸ್ ಸಂಬಾರ ಇದೆಯಲ್ಲ, ಸೊ ಅದಕ್ಕೇನು ಮಾರ್ಕೆಟ್ ಮಾಡುವಂಥ ಕೊರತೆ ಇಲ್ಲ. ಸೊ ಮತ್ತು ಇನ್ನೊಂದು ಎಕ್ಸಾಟಿಕ್ ಫ್ರೂಟ್ಸ್ಗೆ ಅದಕ್ಕೆ ಹೋಗಿಲ್ಲ. ಸೊ ಅಲ್ಲಿಂದ ಸಂಬಾರ ಆಗಲಿ, ಸಂಬಾರ ಉಂಡೆ ಮೆಣಸು ಆಗಲಿ, ಕಾಫಿ ಆಗಲಿ, ಮತ್ತು ಬೇರೆ ಇದಾದರೂ ಆಗಲಿ, ಜಾಯಿಕಾಗೆ ಇಲ್ಲೇ ಒಂದು ಮಾರ್ಕೆಟ್ ಇರೋದ್ರಿಂದ ಮಾರ್ಕೆಟ್ಗೆ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಪ್ಲಸ್ ಇನ್ನೊಂದು ಏನಾಗುತ್ತೆ, ಇಂಟರ್ನೆಟ್ ಇರೋದ್ರಿಂದ ರೈತಂಗೆ ಅಷ್ಟು ಮೊದಲ ಥರ ಸಮಸ್ಯೆ ಬರಲ್ಲ ಅಂತ ನಾನು ಅನ್ಕೊಳ್ತೀನಿ. ಭಾಳ ಸಂತೋಷ ಮಹೇಶ್ ಅವರೇ, ಇಷ್ಟೊತ್ತು ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡ ಒಂದು ವಿಷಯಗಳನ್ನು ನಮಗೆ ಹೇಳಿದ್ದೀರಿ. ಒಬ್ಬ ತಾಂತ್ರಿಕ ಶಿಕ್ಷಣದ ಪದವೀಧರನಾಗಿ

ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಒಂದು ಜನಪದ ಗೀತೆ. ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಮಂದಿತೋ, ಮಾದಪ್ಪ ಬರುವಾಗ ಆಹ ಮಾಡಲ್ಲ ಗಮ್ಮಂದಿತೋ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮೇಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ. ಬರುವಾಗ ಮಾಡಲ್ಲ ಗಮ್ಮಂದಿತೋ, ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಮಂದಿತೋ, ಆಳದಲ್ಲಿ ಗರುಗೆ ಚಿಗುರ್ಯಾವು ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಆಳದಲ್ಲಿ ಗರುಗೆ ಚಿಗುರ್ಯಾವು ಮಾದೇವ್ ಚೆಲ್ಲಿದರು ಮಲ್ಲಿಗೆಯ. ಸಂಪಿಗೆ ಹೂನಂಗೆ ಗುಂಪಾದೋ ನಿನ್ನ ಪರುಸೆ, ಸಂಪಿಗೆ ಹೂನಂಗೆ ಗುಂಪಾದೋ ನಿನ್ನ ಪರುಸೆ, ಗುಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಗುಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ. ತಾವಾರೆ ಹೂವು ತಲೆ ತಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ತಾವಾರೆ ಹೂವು ತಲೆ ತಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯಾ.